ಅಣ್ಣ. ಓ ಶಂಕರಣ್ಣ, ನಿಂತ್ಕೊ ಯಾಕಂಗ್ ಬರೀ ಆಕಾಶನೇ ನೋಡ್ಕೊಂಡ್ ಓಡ್ತಾ ಇದ್ಯಾ ನಿಂತ್ಕ ಅಣ್ಣ? ಅಯ್ಯೋ ಓಡ ಅಂತ ಇರ್ತವಲ್ಲಪ್ಪ ಕೆಲ್ಸಗಳು. ಅಲ್ಲ ನೀನು ಬರೀ ಆಕಾಶನೇ ನೋಡ್ಕೊಂಡು ಈ ಪಟ್ಟಿ ಓಡ್ತಾ ಇದೆಯಲ್ಲ, ನಿಂಗೇನ್ ಗೊತ್ತಿಲ್ವಾ ನಮ್ಮ ಊರ್ದಾಗ ರಸ್ತೆ ಸರಿಯಿಲ್ಲ ಏನಿಲ್ಲ, ಎಡಗಿಡು ಬಿದ್ದ್ಬಿಟ್ರೆ ಹೆಂಗಪ್ಪ? ಹೆಂಗೆ ಅಂತ ಅಂದ್ರೆ ಈ ಮಳೆ ಬೇರೆ ಶುರು ಆಗ್ಬಿಡ್ತಲ್ ಶಂಕರಣ್ಣ, ಆಕಾಶ ನೋಡತ್ಲೇ ಇರ್ಬೇಕು ಅವಾಗವಾಗ. ನೋಡ್ಲಿಲ್ಲ ಅಂತ ಗೊತ್ತಾಗ್ಲ ಏನ್ ನಡೀತೈತೆ ಏನ್ ಕತೆ ಅಂತ ಹೇಳ್ಬಿಟ್ಟು. ಅಲ್ಲ ಮಳೆ ಬಿದ್ದೈತೆ ಸರಿ ಒಪ್ಕೊತೀನಿ, ನೀನು ಮ್ಯಾಲೆ ನೋಡೋದ್ ಕೆಳಗಡೆ ನೋಡದೆ ಹೋಗ್ಬಿಟ್ರೆ ಗುಂಡಿ ಕೊಟ್ಟರು ಇದ್ರ ಜಾಗ ಏನಾರ ಕಾಲಾಗಿ ಬಿದ್ದ್ಬಿಟ್ರೆ ಹೆಂಗಪ್ಪ ಕತೆ? ಇಲ್ಲ ಅವೆಲ್ಲ ಸ್ವಲ್ಪ ಅಭ್ಯಾಸ ಆಗವಲ್ಲ ಗೊತ್ತಾಯ್ತದೆ, ಕಾಲ್ಗಳು ಕಲ್ತ್ಕೊಬಿಟ್ಟವೆ. ಎಲ್ಲಿ ಹೋದ್ರು ಇಂತವ್ಲಿ ಹಿಂಗೆ ಐತೆ ಅಂತ ಹೇಳ್ಬಿಟ್ಟು ಈಗ ಮೆಟ್ಲು ಹತ್ತೇ ಇರ್ತೀವಿ ಇಳಿತೇ ಇರ್ತೀವಿ, ನಾವೇನ್ ನೋಡ್ಕೊಂಡು ಹೇಳ್ತೀವ ಮೆಟ್ಲು ಇಲ್ಲ ಅಂತ ಹೇಳ್ಬಿಟ್ಟು. ಒಂದೆರಡ್ ಸರಿ ಹತ್ಬಿಟ್ರೆ ಪ್ರಾಕ್ಟೀಸ್ ಆಗ್ಬಿಟ್ರೆ ಸಾಕು, ಅವ್ರ ಕೆಲಸ ಮಾಡ್ತಾ ಇರ್ತವೆ ಯಾವಾಗ್ಲೂ. ಅಲ್ಲ ಈಗ ನಾನ್ ಹೇಳದೇನು ಅಂತಂದ್ರೆ, ಈಗ ನಮ್ಮನೆ ಮೆಟ್ಲ ನಾವ್ ಹೊತ್ತಿರ್ತೀವಿ, ನಾವ್ ದಿನ ತಿರ್ಗಾಡೋ ಜಾಗ ನಮಗೆ ಗೊತ್ತಿರ್ತದೆ. ಈಗ ನೀರ್ ನಿಂತಿರ್ಬೇಕಾದ್ರೆ ರಸ್ತೆ ಹಿಂಗೆ ಐತೆ ಅಂತ ತಿಳ್ಕೊಂಡು ನೀನು ಬರೀ ಆಕಾಶ ನೋಡ್ಕೊಂಡು ಓಡಕ್ ಹತ್ಬಿಟ್ರೆ ಹೆಂಗೆ ಅಂತಂದೆ? ಇಲ್ಲ ಇಲ್ಲ ಅದು ಗೊತ್ತಿರ್ತಲ್ಲಪ್ಪ ನಮ್ಮೂರಿಂದಲ್ಲ, ಈಗ ಹೊಸ ಊರಾದ್ರೆ ನಾವು ತಿಳ್ಕೊಬೇಕು, ಕಣ್ಬಿಟ್ಕೊಂಡು ನೀಟಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಯ್ತದೆ. ನಮ್ಮೂರಲ್ಲಿ ಎಲ್ಲೆಲ್ಲಿ ಗುಂಡೆವೆ ಅಂತ ಗೊತ್ತಲ್ಲ, ಯಾಕೆ ಅಂತಂದ್ರೆ ಹೊಸವಲ್ವಲ್ಲ, 8-10 ವರ್ಷ ಆಯ್ತಾಗ್ಲೆ. ಇಲ್ಲಿ ನೋಡಿದೆ ಅನಿತಕ್ಕಾಗ್ಲೆ ಕ್ಯಾನ್ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ಆ ಸರಗ್ ಮ್ಯಾಕ್ ಇಟ್ಕೊಂಡು ಹೆಂಗೆ ದಾಟ್ಕೊಂಡು ದಾಟ್ಕೊಂಡು ಬತ್ತವಳೆ ಅಂತವ. ಮತ್ತೆ 6 ಗಂಟೆ ಆಯ್ತು, ಕರ ಬಿಡ್ಬಾರ್ದೇನು? ಅಲ್ಲ ನೀನು ಯಾವಾಗ ನೋಡಿದ್ರುವೆ ಕೊಟ್ಟಿಗೆ ಕೆಲಸ ಅಂತೀಯ, ಈ ಕಡೆ ನೋಡಿ ಡೈರಿ ಅಂತಂತೀಯ, ಇಲ್ಲಿ ನೋಡ್ರೆ ಕಾಣದಂಗ್ ಮೆತ್ತಗೆ ತಂದಾಗ ಹಾಲಾಗ್ತೀಯ. ಅದ್ ಸರಿ ಅಣ್ಣ, ಯಾವಾಗ್ಲೇ ಕೇಳಿದ್ದ ಬೆಣ್ಣೆ ನೀನೇನಾರ ತಂದ್ಕೊಟ್ಟ ಇಲ್ವ ಅಂತವ? ತಂದ್ಕೊಟ್ಟಿರ್ಲಿ ಕಣಪ್ಪ, ಉಣ್ಣ ತಿನ್ನೋದ್ ವಿಷಯದಲ್ಲಿ ನಮ್ ಜನ ಇನ್ನೂ ಒಂದಷ್ಟು ಉಳಿಸ್ಕೊಂಡವ್ರೆ ಶಂಕರಣ್ಣ. ಕೇಳೋರಿಂತವ್ರು ಕೇಳದವ್ರಿಗೆ ನಾವು ಕೊಡ್ಲಿಲ್ಲ ಅಂತ ಅಂತಂದ್ರೆ ಒಳ್ಳೇದಾಗಲ್ಲ ಅನ್ನೋದೊಂದು ನಂಬಿಕೆ ಹಿಂದಿಂದ್ಲೇ. ಈಗ ಬಾಯ್ಬಿಟ್ಟು ಕೇಳಿದ್ಮೇಲೆ ಈ ನೋಡು, ಈಗ ಹಿಂದೆಲ್ಲವ ಶಂಕರಣ್ಣ, ಇವಾಗೆಲ್ಲ ಬಿಡು ಸ್ವಲ್ಪ, ಈಗ ಸ್ವಲ್ಪ ಒಂಚೂರು ಬದಲಾಗೈತೆ. ಈಗ ಏನಾದ್ರೂ ಹೋಗುವಾಗ ಮಾಡುವಾಗ ದಾರಿಲಿ ಯಾರು ಹಣ್ಣು ಪಣ್ಣು ಅದು ಇದು ಹಾಕಿದ್ರೆ ಕರೆದು ಕೊಡೋರು ನೋಡವ್ರೆ. ಈಗ ನೋಡ್ರಿರುವಾಗ ಅವರು ಹಂಗೆ ಕಣ್ಣಾಸರ ಆಗ್ಬಿಟ್ಟು ಹೋಗ್ಬಾರ್ದು, ಅವ್ರಿಗೂ ಒಂದು ಆಸೆ ಇರ್ತದೆ ಅಂತ ಅನ್ಕೊಂಡು ಬರಪಲ್ಲಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಒಂದೆರಡು ಮಾವಿನ ಹಣ್ಣು ಸೀಬೆಹಣ್ಣು ಏನ್ ಇರ್ತದ ಅದು ಕೊಡೋರು. ಈಗ ಅವೆಲ್ಲ ಕಳ್ಕತ್ತೀವಿ ಒಂದು ವರ್ಷ. ನಮ್ ಹಳ್ಳಿ ಕಡೆ ಐತೆ ಬಿಡು, ನಮ್ ಮನೆಗೆ ಮಾನಳ್ಳಿ ಇಳ್ಕಿದ್ರೆ ನಮ್ದು ರಸ್ಪುರಿ ಮಲ್ಗೊಬ ನೀಲಮ್ಮು ಇಷ್ಟು ಪಕ್ಕದ ಮನೆಯವ್ರಿಗೆ ಕೊಡ್ತೀನಿ. ಅವ್ರ ಮನೆವು ಮಲ್ಲಿಕ ಜೀರಿಗೆ ಮಾವಿನಕಾಯಿ ಇನ್ನ ಎಂತೆಂತದ ಐತೆ ಅದೆಲ್ಲ ನಮಗ್ ಕೊಡ್ತಾರೆ. ಆದ್ರೆ ನಮ್ಮ ಹಳ್ಳಿಲಿ ಐತೆ ಅಣ್ಣಯ್ಯ, ಕೊಡೋದು ತಗೊಳ್ಳೋದು ತಗೊಳ್ಳೋದಿದ್ದೇ. ಈಗ ನಾನೇನ್ ಅನ್ಕಂಡೆ ಅಂತಂದ್ರೆ ಬರೀ ಹಣ್ಣಿನ ಮಾತ್ರ ಅಲ್ಲ ಅಣ್ಣಯ್ಯ, ಈಗ ಶುಂಠಿ ಬೆಳೆದಿರ್ತಾರೆ ಅನ್ಕ, ಈಗ ಗೆಣಸ್ ಕಿತ್ತು ರೋಡ್ ಹತ್ರ ಹಾಕೊಂಡಿರ್ತಾರೆ ಅಂತನ್ಕ, ಈಗ ಕೆಲವು ಸಂದರ್ಭದಲ್ಲಿ ಅವರಾಗೆ ಕೊಡ್ತಾರೆ, ಇನ್ನ ಕೆಲವು ಸಲ ನಾವಾಗೆ ತಗಂದ್ರುವೆ ಯಾಕೆ ತಗಂತಿದ್ರಿ, ಯಾಕೆ ತಗಂದ್ರಿ, ಜಾಸ್ತಿ ತಗಂದ್ರ, ಈ ತರ ಏನು ಮಾತಾಡಕ್ಕಲ್ಲ. ಹಂಗಾಗಿ ಇವತ್ತಿಗೂ ಇಂಥದೊಂದು ಒಂದು ಒಳ್ಳೆ ವಿಚಾರಗಳು, ಒಂದು ತಾಳ್ಮೆ ಕೊಡೋದು ಬಿಡೋದೆಲ್ಲ ಉಳ್ಕೊಂಡೈತೆ ಅಂತಂದ್ರೆ ನಮ್ಮ ಹಳ್ಳಿಲೇ ನೋಡಪ್ಪ. ಹಳ್ಳಿಲೈತೆ, ಆಮೇಲೆ ಎಲ್ಲ ಕಡೆಲೂ ಇರ್ಬೇಕು ಶಂಕರಣ. ಅದಿಲ್ಲ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಜೀವನ ಮಾಡೋದು. ಅದು ನಿಜ. ಯಾಕೆ ಅಂತಂದ್ರೆ ನಾವ್ ಇವತ್ತು ಏನೇನೋ ಮಾತಾಡಬಹುದು, ನಾವ್ ಹಂಗೆ ಹಿಂಗೆ ಅಷ್ಟು ಮಟ್ಟಿಗಿದೀವಿ ಇಷ್ಟು ಮಟ್ಟಿಗಿದೀವಿ ಏನೇ ಮಾಡಿದ್ರು ಯಾವ ಕಾಲ ಹೆಂಗ್ ಬರ್ತದೆ ಅಂತ ಹೇಳಕ್ ಬರಕಲ್ಲ. ಅದು ನಿಜ. ಆಯ್ತಾ, ಆಮೇಲೆ ನೋಡಿಗ ಎಲ್ಲಾದ್ನು ಬೆಳಿತೀವಿ ನಾವು, ಇಂಥದ್ ಬೆಳಿತೀವಿ ಮಾಡ್ತೀವಿ ಅದಾಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನು ಕೈ ಚೆಲ್ಕೊಂಡು ಕೂತಿಲ್ಲ. ಇಲ್ಲ ಇಲ್ಲ, ಈಗ ಹಾಸನದಲ್ಲಿ ಸೇಬ್ ಬೆಳಿತಾವ್ರ ಎಷ್ಟೋ ಜನ. ಅದು ನೋಡಿ ಇಷ್ಟು ದಿವಸ ಅಂತಿದ್ದು ಅಲ್ಲೆಲ್ಲ ಕಾಶ್ಮೀರದಲ್ಲಿ ಬೆಳಿತಾರೆ, ಆಮೇಲೆ ಇದ್ರಲ್ಲಿ ಬೆಳಿತಾರೆ ಅಂತ ಅಂತಾರೆ, ಉತ್ತರಾಂಚಲ್ ಅಲ್ಲಿ ಬೆಳಿತಾರೆ ಅಂತ ಹೇಳ್ಬಿಟ್ಟು ಈಗ ಇಲ್ಲೂ ಬೆಳಿತಾರೆ. ಹಂಗೆ ನಾವು ಎಲ್ಲ ಒಂಥರ ಸಮೃದ್ಧಯ, ಆಮೇಲೆ ಎಲ್ಲದನ್ನೂ ನಾವು ಮಾಡ್ತೀವಿ. ಆದ್ರೆ ನಮ್ಗೆ ಬೇಕಾಗಿರೋಷ್ಟು ಮಾಡ್ತಾ ಇದೀವ? ಇಲ್ಲ ಇಲ್ಲ. ಅವಾಗ ನಾವೇನ್ ಮಾಡ್ಬೇಕಾಯ್ತದೆ, ಇನ್ನೊಬ್ರು ಆಶ್ರಯ ಮಾಡ್ಲೇಬೇಕಾಯ್ತದೆ. ಆಮೇಲೆ ಈಗ ಅನಿತ್ ಹೇಳ್ದಂಗ ಅವಾಗ್ಲೇ ಕೊಡೋದು ತಗೊಳ್ಳೋದು ಇದ್ರೆ ಶಂಕರಣ್ಣ ಭಾರಿ ಚೆನ್ನಾಗಿರ್ತದೆ. ಯಾಕೆ ಅಂತಂದ್ರೆ ಈ ಮನುಷ್ಯನ ಜೀವನವೇ ಹಂಗೆ, ಕೊಡ್ತಾ ಇರ್ಬೇಕು ತಗತಾ ಇರ್ಬೇಕು. ಅದೇ ಕೊಟ್ಟು ಇಸ್ಕೊಳ್ಳೋದೇ ಜೀವನ. ಈಗ ಬರೀ ನಾನು ಒಬ್ಬನೇ, ನನಗೆ ಬೇಕಾದ್ರೆ ನಾನೇ ಮಾಡ್ಕೊತೀನಿ ನಾನೇ ಮಾಡ್ತೀನಿ ಅಂತ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಅಲ್ಲ ಈಗ ನೀ ಕಾಣಂಗೆಯ, ಈಗ ನೆರೆ ಹೊರ ಇಲ್ದನೆಯ ಕೊಟ್ಟು ತಗೊಳ್ದು ಮಾಡದೆ ಹೋದ್ರೆ ಬದುಕಾಯ್ತದ? ಬದುಕಕ್ ಸಾಧ್ಯವೇ ಇಲ್ಲ ಶಂಕರಣ. ಈಗ ನೋಡಪ್ಪ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ನಮ್ಮ ಈ ಕೇಂದ್ರ ಸರ್ಕಾರದ ನಮ್ಮ ಕೃಷಿ ಮಂತ್ರಿಗಳವ್ರಲ್ಲ, ಅದೇ ನರೇಂದ್ರ ಸಿಂಗ್ ತೋಮರ್ ಅಂತ ಹೇಳ್ಬಿಟ್ಟು ತೋಮರ್ ಅವರು ಗೊತ್ತಾಯ್ತು, ರೇಡಿಯೋದಲ್ಲ ಬದರ್ತಾರೆ ಗೊತ್ತು ಅದಕ್ಕೆ ತೋಮರ್ ಅಂತ ತಕ್ಷಣ ತೋಮರ್ ಅಂದಿತ್ತು. ಅವರು ಈಗ ನೋಡು ಮೊನ್ನೆ ದಿವಸ ಈ ಇಸ್ರೇಲ್ ಹೋಗವ್ರೆ, ಇಸ್ರೇಲ್ ಹೋಗಿ ಬಂದ್ರು, ಬಂದೇ ಆಯ್ತು ಅವರು ನೋಡು ಅಲ್ಲಿಗೆ ಹೋದ್ರು. ಈಗ ಇಸ್ರೇಲ್ ಈಗ ನಮ್ ದೇಶಕ್ಕೆ ಅದನ್ನ ಹೋಲಿಕೆ ಮಾಡಿದ್ರೆ ಭಾರಿ ಚಿಕ್ಕ ದೇಶ. ಹೌದೌದೌದು, ಭಾರಿ ಅಂದ್ರೆ ಭಾರಿ ಚಿಕ್ಕ ದೇಶ ಬಿಡು. ಕೇಳ್ಪಟ್ಟಿದ್ದೀನಿ, ಈ ಮ್ಯಾಪ್ ಹಾಕ್ಬಿಟ್ರಲ್ಲಿ ಹುಡುಕ್ಬೇಕು ಎಲ್ಲೈತೆ ಇಸ್ರೇಲ್ ಇಸ್ರೇಲ್ ಅಂತ ಅಂತ ಅನ್ಕೊಂಡು. ನಮ್ಮ ಹಾಸನ ಜಿಲ್ಲೆ ಎಷ್ಟು ಕಾಣಕ್ಲಿವೇನಪ್ಪ, ಕಾಣದಲ್ಲಿ ಹುಡುಕ್ಬೇಕು ಅಂತ ಅಂದಲ್ಲ, ನಮ್ ಇಂಡಿಯಾ ಆದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ದೊಡ್ಡದಲ್ವಾ ಅದು, ಚೆನ್ನಾಗಿ ಕಾಣಿಸ್ತದೆ. ಇದು ಇಸ್ರೇಲ್ ಕಾಣದೇ ಇಲ್ಲ, ಹುಡಿಕೊಂಡು ಹೋಗ್ಬೇಕದ ಅಂತ ದೇಶ ಇವತ್ತು ಇಡೀ ಜಗತ್ನಲ್ಲಿ. ಅದು ನೋಡಪ್ಪ, ಈ ಕೃಷಿಲಿ ನಾವೆಲ್ಲ ಬಿತ್ತಿ ಬೆಳಿತೀವಲ್ಲ, ಈ ಕೃಷಿಲಿ ಇವತ್ತು ಅದು ಇರೋದಿಷ್ಟಾಗಲ್ಲ ಐತೆ, ಹೋಗಲ್ಲ ಅಲ್ಲಿ ಟಾಪಲ್ ಕೂತ್ಕೊಬಿಟ್ಟೈತೆ. ಕೃಷಿ ವಿಚಾರದಾಗೆ, ಕೃಷಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅವ್ರದ್ದು ತಂತ್ರಜ್ಞಾನ ಇದೆಲ್ಲವ ಸಾಧನೆ ಅಂತ ಅಂದ್ರೆ ಹೇಳ್ತಿರೋದು. ಆಮೇಲೆ ಆ ದೇಶ ಹೆಂಗೆ ಅಂತ ಅಂದ್ರೆ, ನಮ್ಮ ದೇಶದಲ್ಲಿರೋ ವಸ್ತು ಒಳ್ಳೆ ಮಣ್ಣಿಲ್ಲ, ಫಲವತ್ತಾದ ಮಣ್ಣಿಲ್ಲ, ಆಯ್ತಾ. ನಮ್ ದೇಶದಲ್ಲಿರೋ ವಸ್ತು ನೀರಿಲ್ಲ, ನಮ್ ದೇಶದಲ್ಲಿರೋ ವಸ್ತು ಒಳ್ಳೆ ಸಮಶೀತೋಷ್ಣ ವಲಯ ಅಂತ ಕರಿತೀವಿ ನಾವು, ಆ ತರದ ಒಳ್ಳೆ ಹವಾಗುಣವೂ ಇಲ್ಲ. ಇದೆಲ್ಲ ಇಲ್ದನೆ ಇದ್ರುವೆ ಅವ್ರು ಚೆನ್ನಾಗಿ ಮಾಡ್ಕೊಂಡವ್ರೆ, ಚೆನ್ನಾಗಿ ಬೆಳಿತವ್ರೆ. ಅದ್ ಹೇಳಿದ್ನಲ್ಲಿ ಇವತ್ತು ಅದಂಗೆ ಅಂತೀಯ, ಅದ್ ಹೆಂಗೆ ಅಂತ ಅಂದ್ರೆ ತಂತ್ರಜ್ಞಾನ. ನಾನು ಅದ್ ಹೆಂಗೆ ಅಂತ ಕೇಳ, ಅದೇ ತಂತ್ರಜ್ಞಾನ. ಈಗ ಎಲ್ಲದಕ್ಕೂ ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಿರ್ತಾರೆ, ನಾವು ತಾಂತ್ರಿಕವಾಗಿ ಮುಂದುವರಿಬೇಕು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ತಂತ್ರಜ್ಞಾನ ಅನ್ನೋದ್ ನಾವು ಅಳವಡಿಕೆ ಮಾಡ್ಕೊಬಿಟ್ರೆ ಶಂಕರಣ ಒಳ್ಳೆ ಸಾಧನೆ ಮಾಡಬಹುದು. ಇವತ್ತು ಪ್ರಾಕೃತಿಕವಾಗಿ ನಮ್ಗೆ ಏನಾಯ್ತೋ ಏನಿಲ್ವೋ, ತಂತ್ರಜ್ಞಾನ ಅನ್ನೋದೊಂದು ಕೊಟ್ಟವನಲ್ಲ, ಅದು ಬಳಕೆ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋದಕ್ಕೆ. ಆಮೇಲೆ ನಾನು ಆಗ್ಲೇ ಹೇಳ್ತಿದ್ನಲ್ಲ, ಅಲ್ಲಿ ಸರಿಯಾಗಿ ಮಣ್ಣಿಲ್ಲ, ನೀರಿಲ್ಲ, ಆದ್ರೂ ಬೆಳಿತಾರವ್ರು. ನೀರಿಲ್ಲ ಆದ್ರೂ ಎಷ್ಟು ಬೇಕು ಅಷ್ಟೇ ಬಳಕೆ ಮಾಡ್ಕೊಂಡು. ಈಗ ನಮ್ಮವೆಲ್ಲ ಇವಿಲ್ಲೋಪ್ಪ, ಈ ಇದಾಕ್ತಿವ್ ನೋಡು, ಸ್ಪ್ರಿಂಕ್ಲರ್ ಅಂತ ಹಾಕ್ತಿವ, ಸ್ಪ್ರಿಂಕ್ಲರ್ ಆಮೇಲೆ ಈ ಹನಿ ನೀರು ಅಂತ ಹಾಕ್ತಿವಲ್ಲ, ಇವೆಲ್ಲ ಅದೇ ದೇಶದಲ್ಲಿ ಕಂಡಿಡಿದ್ರದು. ಜಗತ್ನಲ್ಲಿ ಬೇರೆ ಇನ್ನ ಯಾರು ಕಂಡಿಡಲಿಲ್ಲ, ಫಸ್ಟ್ ಕಂಡಿಡಿದಾರ ಅವ್ರು ನೋಡು. ಹೌದಾ, ಈ ತರ ಮಾಡ್ಕೊಂಡು ಕಡಿಮೆ ನೀರಿನಲ್ಲೂ ಬೆಳಿಬಹುದು ಅಂತ ಹೇಳ್ಬಿಟ್ಟು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಾರ ಅವರು. ಬಹಳ ಬುದ್ಧಿವಂತ ವಿಚಾರದಾಗ. ಆಮೇಲೆ ಅವ್ರದ್ ಹೆಂಗೆ ಅಂತ ಅಂದ್ರೆ ಶಂಕರಣ, ಯಾರೋ ಒಬ್ರು ನಮ್ ಸ್ನೇಹಿತರು ಒಬ್ರು ಹೋಗಿದ್ರು, ನನ್ನ ಕರ್ಕೊಂಡು ಹೋಗಿ ಅಂತ ಅಂದಿದ್ದೆ, ಬಿಟ್ಟೋಗ್ಬಿಟ್ಟ ಅವನು. ಇಲ್ಲಿಗೆ ಇಸ್ರೇಲ್ಗೆ ಹೋಗ್ಬಾರ್ದಲ್ಲ ಮತ್ತ ನೀನು ಆಡ್ಬೇಕಂತ ಅದಕ್ಕೆ. ಅದನ್ನ ಪಾಸ್ಪೋರ್ಟ್ ಅಂತಾರಲ್ಲ ಅದು ಬೇಕಂತೆ. ಅಲ್ಲ ನೀನು ಹೋಗಕ್ಕೆ ಅಂತ ಮನ್ಸ್ ಮಾಡಿದ್ರೆ ಅವ್ರ ಏನಾರು ಮಾಡಿಸ್ಕೊಡೋರು ಏನೋ. ಅಲ್ಲ ಅದು ಅದು ಅವ್ರಿಂದ ಏನ್ ಹೊಂಟವ್ರೆ ಆ ಟೈಮಲ್ಲಿ ಹೇಳಿದ್ರು, ಅವಾಗ ಎಲ್ಲ ಮಾಡ್ಸ್ಕೊಳಕ್ ಹೋಯ್ತೀಯ, ಅದ್ ಮಾಡ್ಸ್ಕೊಳಕ್ಕೆ ಸ್ವಲ್ಪ ದುಡ್ಬೇಕು ಅದಿಲ್ ತರಕೋಲಿಂದ. ಆಮೇಲೆ ಅಣ್ಣಯ್ಯ ಮುಂದಿನ ಸತಿ ಮಾಡಿಸ್ಕೊಂಡು ಅದೇನ್ ಹೋಗಿ ಎಲ್ಲ ನೋಡ್ಕೊಂಡ್ ತಿಳ್ಕೊಂಬಾ. ಏ ಮುಂದಿನ ಸರಿ ಮಾಡ್ಸ್ಕೊಂಡಲ್ಲ, ಮಾಡ್ಸಿಟ್ಟಿದ್ದೇನೆ ಆಗ್ಲೇ ನಾನು. ಯಾವಾಗ ಬರ್ತವೆ ಅಂತ ಹೇಳಕ್ ಆಗ್ಲಿಲ್ವಲ್ಲಪ್ಪ, ನಾಳೆ ನಾಡದ್ದೇ ಶಂಕರಣ್ಣ ಏನೋ ಒಂದ್ ಒಳ್ಳೆ ಪದವಿ ತಗೊಂಡು ಬಾ ಹೋಗೋಣ ಪಾರಿನ್ಗೆ ಅಂತ ಅಂದ್ರೆ ಪಾಸ್ಪೋರ್ಟ್ ಇಲ್ಲ ಅಂತ ಅಂತಂದ್ರೆ ಬಿಡ್ತಾನ ಅವನು. ಬೈದ್ ಹೋಯ್ತಾನೆ, ಏನ್ ಹಿಂಗೆ ನೀನು ಇಡೀ ಊರ್ಗೆಲ್ಲ ಬುದ್ಧಿ ಹೇಳ್ತೀಯ, ಒಂದ್ ಪಾಸ್ಪೋರ್ಟ್ ಮಾಡ್ಸ್ಕೊಂಡಿಲ್ಲ ಅಂತ ಅಂತ ಅನ್ಕೊಂಡು. ಅದಕ್ಕೆ ಯಾವ್ದಕ್ಕೂ ಇರ್ಲಿ ಅಂತ ಅನ್ಕೊಂಡ್ ಶಂಕರಣ್ಣ, ಈ ಸರ್ಕಾರದ ಯಾವ್ಯಾವ ಕಾರ್ಡ್ ಅವ ಅವೆಲ್ಲಾನು ಮಾಡ್ಸಿಟ್ಟಿದೀನಿ. ಅಲ್ಲ ನೀನು ಆ ವಿಚಾರದಾಗೆ ನಿನ್ನೇ ನಾವೇನು ಕಡೆಗಣಿಸಂಗಿಲ್ಲ. ಆಮೇಲೆ ನೀನೇ ನಮ್ಗೊಂಥರ ದಾರಿದೀಪ ಖಂಡಿತ. ಯಾಕೆಂತಂದ್ರೆ ಈಗ ಬೆಳಕು ಯಾವ ಕಡೆ ಕಾಣ್ತಿರ್ತದೆ ಆ ಕಡೆ ಅಣೆ ಅವನೇ ಅಂತವ, ಅದನ್ನ ನೋಡ್ಕೊಂಡು ನಾವು ಜಾಡ ಹಿಡ್ಕೊ ಹೋಯ್ತೀವಲ್ಲ. ಹಂಗೆ ಈಗ ಅಣೆ ಏನೇ ಕೆಲಸ ಮಾಡಿದ್ರುವೆ ಮುಂದಾಲೋಚನೆಯಿಂದ ಮಾಡಿರ್ತಾನೆ, ತಾಳ್ಮೆಯಿಂದ ಮಾಡಿರ್ತಾನೆ, ಮತ್ತೆ ನಮ್ಮ ಹತ್ರ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಡಕ್ಕೆ ಅಂತ ಮಾಡಿರ್ತಾನೆ. ಹಂಗಾಗಿ ನೀನ್ ಏನಂತ ಅನ್ನಿತಕ್ಕ ಗೊತ್ತಿಲ್ಲ, ನಾನು ಅಣೆಯಿಂದ ಬಂದು ಬಿಟ್ಟಿರಕ್ಕಲ್ಲ ಅಣೆ ಹೇಳ್ದಂಗೆ ಮಾಡೋದು. ಅಣೆ ಅದೇನೋ ಹೇಳ್ತದಲ್ಲ ನಮ್ಮ ಕೃಷಿ ಮಂತ್ರಿಗಳು ಇಸ್ರೇಲ್ ದೇಶದ್ದು, ನಮ್ಮ ಸ್ನೇಹಿತರು ಒಬ್ರು ಹೋಗಿದ್ರು ಅಂತ ಅಂತ ಅಂದಲ್ಲ, ನಮ್ ದೇಶದ ಮಣ್ಣು ಆ ದೇಶದ ಮಣ್ಣು ಹೋಲಿಕೆ ಮಾಡಿದ್ರೆ ಏನ್ ಅಷ್ಟು ಪೋಷಕಾಂಶಗಳಿಲ್ಲ ಅಂತ ಹೇಳಿದ್ರು. ಅಲ್ಲಿ ಪೋಷಕಾಂಶಗಳು ಇಲ್ಲದೆ ಇದ್ರು ಅವ್ರು ಪೋಷಕಾಂಶಗಳನ್ನು ನೀಡಿ, ಪೋಷಕಾಂಶಗಳನ್ನ ಯಾವ ತರದಲ್ಲಿ ತರಬೇಕು ಆ ತರದಲ್ಲಿ ತಂದು ಮಾಡಿ ಬೆಳೆ ಬೆಳಿತಾರೆ. ಬೆಳೆ ಬೆಳೆದು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರ ಅಂತ ಶಂಕರಣ್ಣ ಅವರು. ಅಲ್ಲ ನೀನ್ ಆಗ್ಲೇ ಹೇಳ್ದಲ್ಲ, ಇರೋದ್ ಈಟಾಗ್ಲ ದೇಶ ಆದ್ರೆ ಕೃಷಿ ವಿಚಾರದಾಗ ಫುಲ್ ಟಾಪ್ ಆಗಿ ಬಂದ್ಬಿಟ್ಟೈತೆ ಅಂತ. ಫುಲ್ ಟಾಪ್ ಅಲ್ಲಿ ಕುತ್ಕೊಂಡು ಇವತ್ತು ಸಾಧನೆ ಏನೇನ್ ಮಾಡ್ಬೇಕು ಅದೆಲ್ಲನೂ ಮಾಡೋರೆ ಅಂತ ದೇಶದಲ್ಲಿ. ಆಮೇಲೆ ಅವ್ರು ನೋಡು ಸಾಧನೆ ಮಾಡಿದ್ವಿ ನಾವು ಅಂತ ಅನ್ಕೊಂಡು ಸುಮ್ನೆ ಕೂತಿಲ್ವಂತೆ. ದಿವಸಕ್ಕೆ ಏನ್ ಬೇಕು, ಹೊಸದು ಇನ್ ಹದಿನೈದು ದಿವಸಕ್ಕೆ ಏನ್ ಬೇಕು, ತಿಂಗಳಿಗೆ ಏನ್ ಬೇಕು, ಮೂರ್ ತಿಂಗಳಿಗೆ ಏನ್ ಬೇಕು, ಆರ್ ತಿಂಗಳಿಗೆ ಏನ್ ಬೇಕು, ಆರು ವರ್ಷಕ್ಕೆ ಏನ್ ಬೇಕು, ಈ ತರ ಆಲೋಚನೆ ಮಾಡಂತಾರ. ಮುಂದಾಲೋಚನೆ ಮುಂದಾಲೋಚನೆ ಆ ತರದ್ದೆಲ್ಲ ಮುಂದಾಲೋಚನೆ ಮಾಡ್ಕೊಂಡು ಹೊಸ ಹೊಸ ಹೊಸ ಹೊಸ ಹೊಸ ಸಂಶೋಧನೆ ಮಾಡ್ತಲೇ ಅವ್ರಂತವ್ರು. ತಂತ್ರಜ್ಞಾನ ಹಂಗ್ ಬೆಳೆದೈತೆ, ಹಂಗ್ ಬೆಳೆದೈತೆ ಅಂದ್ರೆ ಅಷ್ಟೊಂದು ಯೋಚನೆ ಮಾಡಿ ಯೋಚನೆ ಮಾಡೋರು ಆತರ ಎಲ್ಲರೂ ಮಾಡ್ತವ್ರೆ. ಇಲ್ಲಿ ಕೆಲವೊಂದ್ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಅಣ್ಣಯ್ಯ ನೋಡಂತಕ್ಕ ನಾನ್ ಹೇಳದೇನು ಅಂತಂದ್ರೆ, ಈಗ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ ಭಾಗದಲ್ಲಿ ಹೆಂಗಾಗೈತೆ ಅಂತಂದ್ರೆ ಒಬ್ಬ ಬೆಳಿತವನೆ ಅಥವಾ ಒಬ್ಬ ತಿಳ್ಕೊಂಡವನೆ ಅಂತಂದ್ರೆ ಕಾಲ್ ಎಳೆಯದೇ ಹೊರತು ಅವ್ನ್ ಬೆಳಿಲಿ ಅವನಿಂದ ನಾವ್ ನಾಲ್ಕು ಜನ ತಿಳ್ಕೊಳ್ಳನ ತಿಳ್ಸನ ಅನ್ನೋದ್ರ ಬದಲು ಇದು ಹೆಂಗಾಯ್ತು ಅಂತಂದ್ರೆ ಆ ದೇಶದವ್ರದೆಲ್ಲ ದೂರಾಲೋಚನೆ ನಮ್ದು ದುರಾಲೋಚನೆ. ಒಳ್ಳೆ ಮಾತು ಹೇಳಿದೆ ಶಂಕರಣ್ಣ, ಹಂಗೆ ಆಗಿರೋದು ಈಗ ಅಂತ ಅಂದ್ರೆ ಶಂಕರಣ್ಣ ಈಗ ನಮ್ಗೆ ಇನ್ನೂ ಒಂಚೂರು ವಿಸ್ತಾರವಾದಂತಹ ಒಂದು ಇದು ಬೇಕು, ಮನಸ್ಸು ಬೇಕು, ಮನೋಭಾವ ಬೇಕು, ಅದ್ರ ತಿಳುವಳಿಕೆ ಬರಬೇಕು, ಅದು ಬತ್ತೈತೆ ಬತ್ತೈತೆ. ಆಮೇಲೆ ನಾವ್ ಹೆಚ್ಚಿಗೆ ಹೆಚ್ಚಿಗೆ ಓದ್ದಷ್ಟು ಒಳ್ಳೆರು ಅಂತ ಅಂದ್ರೆ ಒಳ್ಳೆ ಒಳ್ಳೆ ವಿಸ್ತಾರವಾದಂತ ಜ್ಞಾನ ಹೊಂದ್ಕೊಂಡು ನಾವು ಮಾಡ್ತಾ ಹೋಯ್ತೀವಿ. ಈಗ ನಮ್ ದೇಶದಲ್ಲಿ ನೋಡಪ್ಪ ಎಷ್ಟೋ ವರ್ಷಗಳ ಶಿಕ್ಷಣ ವ್ಯವಸ್ಥೆನೇ ಇರ್ಲಿಲ್ವ, ಆಯ್ತಾ, ಸ್ವಾತಂತ್ರ್ಯ ಬಂದ್ಮೇಲೆ ಅವೆಲ್ಲ ನಾವು ಮಾಡ್ಕೊತಾ ಇರೋದು, ಆಯ್ತಾ. ಈಗ ಈಗ ಶುರು ಆಗೈತೆ ಬೆಳವಣಿಗೆ ಅನ್ನೋದು, ಅಭಿವೃದ್ಧಿ ಅನ್ನೋದು ಇವಾಗ ಶುರು ಆಗಿದೆ, ಆರಂಭ ಆಗೈತೆ. ಇದಿನ್ನು ಮುಂದಕ್ಕೆ ಆಯ್ತಾ ಆಯ್ತಾ ಆಯ್ತಾ ಆಯ್ತಾ ಹೋಯ್ತದೆ. ಆಮೇಲೆ ನಾವು ಈಗ ಅನಿತಕ್ ಹೇಳ್ದಂಗೆ ನೀನ್ ಹೇಳ್ದಂಗೆ ನಾವ್ ಸ್ವಲ್ಪ ಕಲ್ತ್ಕೋಬೇಕು. ಈಗ ನೀನೇನಾದ್ರು ಮಾಡಿದ್ಯಾ ಅಂತ ಅಂದ್ರೆ, ಹೊಸದ್ ಮಾಡಿದ್ಯಾ ಅಂತ ಅಂದ್ರೆ ಅವನೇನ್ ಮಾಡೋಂಬಿಡ್ಲ ಅಂತ ಅನ್ನೋದಲ್ಲ. ಹೋಗ್ಬೇಕು, ಶಂಕರಣ್ಣನ ತೋಟಕ್ಕೆ ಹೋಗ್ಬೇಕು, ಏನ್ ಮಾಡುವನೇನ ನೋಡ್ಬೇಕು, ಇದೆಲ್ಲ ಕಲ್ತ, ಏನ್ ಮಾಡ್ದ, ಯಾವ ತರ ಮಾಡೋದು, ಇದರಿಂದ ಏನ್ ಅನುಕೂಲ, ಇದೆಲ್ಲ ನಾವು ಗುರುತ್ ಮಾಡ್ಕೊಂಡು ಬಂದ್ಬಿಟ್ಟು ನಾವು ಮಾಡ್ಬೇಕು. ನಾವ್ ಇನ್ನೊಂದ್ ಕಡೆಗೆ ಹೋಗಿ ನಾವ್ ಇನ್ನೊಂದ್ ಹೊಸ ಏನಾರು ಕಲ್ತ್ಕೊಂಡ್ಬರ್ಬೇಕು. ಕಲ್ತ್ಕೊಂಡ್ಬಂದ್ಬಿಟ್ಟು ನಾವು ಮಾಡ್ಬೇಕು, ಮಾಡ್ಬಿಟ್ಟು ಕರಿಬೇಕು, ಶಂಕರಣ್ಣನ ಕರಿಬೇಕು, ಅನಿತಕ್ಕನು ಕರಿಬೇಕು, ಮೀನಕ್ಕನು ಕರಿಬೇಕು, ಈ ತರ ಮಾಡಿದೀನಿ ನೋಡು ಬಾ, ಈ ತರ ಮಾಡಿದೀನಿ ನಾನು ಅಂತ ಕರಿಬೇಕು. ಆಮೇಲೆ ಅವ್ರು ಏನ್ ಮಾಡಬಾರದು ಮಾಡೋಣ ಅಣ್ಣಯ್ಯ ಅಂತ ಅನ್ಕೊಂಡ್ ಕೂತ್ಕೊಳ್ಳೋದಲ್ಲ, ಬರ್ಬೇಕು ನೋಡ್ಬೇಕು. ಆಗ್ಲೇ ಹೇಳ್ದಂಗೆ ಕೊಡೋದ್ ಕೊಳ್ಳೋದ್ ಹೆಂಗಿರ್ತದೋ ಹೋಗೋದ್ ಬರೋದು ಹಂಗೆ ಇರ್ಬೇಕು. ಇವತ್ತು ವಿಶ್ವಾಸ ನೆಂಟಸ್ಥಾನ ಎಲ್ಲ ಉಳಿಬೇಕು ಅಂತ ಹೋಯ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಅದನ್ನ ಹೇಳಿಲ್ವಾ ಶಂಕರಣ್ಣ, ಕಂಚು ಬೆಳಗ್ದೆ ಹೋಯ್ತು, ನೆಂಟು ತಿರುಗದೆ ಹೋಯ್ತು ಅಂತ ದಿಟ್ವಾದ ಮಾತ್ ಮಾತ್ರ. ಅದಕ್ಕೋಸ್ಕರವ ಈಗ ಉಳಿದಿದ್ರು ಪರವಾಗಿಲ್ಲ, ಯಾರು ಉಳಿಯಕಲ್ಲ ಬಿಡಿ, ಯಾರ ಮೇಲೆ ಯಾರು ಉಳಿಯಕಲ್ಲ. ಬೆಳಗ್ಗೆ ಹೋಗಿ ಒಂದ್ ಸಂಜೆವರ್ಗು ಮಧ್ಯಾಹ್ನದವರ್ಗು ಇದ್ದು ಮಾತಾಡಿ ಮಾತಾಡಿ ಎಲ್ಲರೂ ಒಂದಷ್ಟು ಅವ್ರು ಕೊಟ್ಟಿದ್ದು ತಿಂದು ಮಾಡಿ ಬರೋ ಮಟ್ಟಕ್ಕೆ ಇರ್ಬೇಕು. ನಾವು ಸುಮ್ಮನೆ ವರ್ಷಗಟ್ಲೆ ಹೋಗದಾನೆ ಸುಮ್ಮನೆ ಕುತ್ಕೊಬಿಡೋದು, ಅವ್ರ ಮೇಲೆ ಏನೈತೆ ಅಂತದ್ದು ಅಂತ ಕೂತ್ಕೊಂಡು ನೆಂಟಸ್ಥಾನ ಉಳಿಯೋದ್ ಹೆಂಗಣ, ಹೋಗ್ಲಿಲ್ಲ ಬರ್ಲಿಲ್ಲ ತಿರುಗ್ಲೇಬೇಕು ಅನಿತಕ್ಕ. ತಿರುಗ್ಲಿಲ್ಲ ಅಂತ ಅಂದ್ರೆ ಇದಕ್ಕಾಗಿ ಅಲ್ವಾ ಹಬ್ಬ ಹರಿದಿನಗಳಿರೋದು, ಊರ ಜಾತ್ರೆ ಪಾತ್ರಗಳು ನಡೆಯೋದು. ಈಗೆಲ್ಲ ಈಗ ಒಂದ್ ಮೂರ್ನಾಲ್ಕು ವರ್ಷದಿಂದ ಇನ್ನೊಂದೇನ್ ವಿಚಾರ ಆಗ್ಬಿಡ್ತು ಅಂತಂದ್ರೆಣಯ್ಯ, ಈ ಕರೋನಾ ಬರ್ಲಾಗಿ ಮೊದ್ಲು ಹೆಂಗೋ ದೂರಕ್ಕೆ ಒಂದೊಂದ್ಸಲ ಹೋಗೋರು ಬರೋರು ಇದ್ರು, ಈ ಕರೋನಾ ಬಂದ್ಮೇಲೆ ತಟ್ಟ ಕೊಟ್ಟಂಗ್ ನಿಲ್ಸಬಿಟ್ರು. ಈಗ ಕೊರೋನಾ ನಿಂತೋದ್ರು ಈಗ ಹೋಗೋರು ಇಲ್ಲ, ಬರೋರು ಇಲ್ಲ, ನೆಂಟರ ಇಲ್ಲ, ಜಾತ್ರೆ ಇಲ್ಲ, ಹಬ್ಬ ಇದ್ರೆ ಮೊದ್ಲೇ ಇಲ್ಲ. ಒಂದ್ ಮದ್ವಿ ಇಲ್ಲ, ಒಂದ್ ಮುಂಜಿ ಇಲ್ಲ, ಒಂದ್ ಫಂಕ್ಷನ್ ಇಲ್ಲ, ಅಯ್ಯೋ ಆಮೇಲೆ ಎಲ್ಲಾನು ಅನುಭವಿಸ್ಬೇಕು. ಈಗ ಶುರುವಾಗಿದೆ ಹೆಂಗೆ ಅಂತ ಅಂದ್ರೆ ನಮ್ಗೆಲ್ಲ ಒಂಥರ ಪಾಠ ಇದ್ದಂಗೆ, ಜಗತ್ತು ಅಂತ ಅನ್ನೋದು ಕಾಲ ಅನ್ನ ಅಂತದ್ದು ಯಾವಾಗ್ಲೂ ಹಿಂಗೆ ಇರೋದಿಲ್ಲ, ಬದಲಾವಣೆ ಆಯ್ತಾ ಇರ್ತದೆ. ಇಂತ ಸಂದರ್ಭಗಳು ಬರ್ತವೆ. ಈಗ ಹಿಂದೆಲ್ಲ ಹೇಳರು ಶಂಕರಣ್ಣ, ಎಂತದ ಪ್ಲೇಗ್ ಬಂತು ಅಂತ ಅಂದ್ರೆ, ಮತ್ತೊಂದ್ ಬಂತು ಅಂತ ಅಂದ್ರೆ, ಮಗದೊಂದ್ ಬಂತು ಅಂತ ಅಂದ್ರೆ ಇಡೀ ಊರ್ಗೂರ ಹೋಗ್ಬಿಡೋರು ಅಂತ ಹೇಳರು. ನಾವೇನ್ ನೋಡಿದ್ವ ಅದ, ನಮ್ಮ ಅಜ್ಜ ತಾತ ಅವರು ಇವರು ಹೇಳರು, ನಮ್ಮ ಅಪ್ಪ ಅವಗೂ ಗೊತ್ತಿಲ್ಲ ಅದು, ಅವರೆಲ್ಲ ಹೇಳರ ಅದ್ ಕೇಳ್ತಾ ಇದ್ದು. ಈಗ ನಾವು ನಮ್ಮ ಮಕ್ಳಿಗೆಲ್ಲ ಹೇಳಕಾಯ್ತಗ, 2020 ಇಸ್ವಿಲಿ ಇಂಥದ್ದೊಂದು ಬಂದಿತ್ತು, ಕರೋನಾ ಅಂತ ಬಂದಿತ್ತು, ಇಡೀ ಊರ್ಗೂರ್ನೆ ಬಂದ್ ಮಾಡ್ಬಿಟ್ಟಿದ್ರು, ಯಾರು ಹೊರಗೆ ಹೋಗಂಗಿರ್ಲಿಲ್ಲ, ಊರೆಲ್ಲ ದೇಶಕ್ಕೆ ಬಂದಾಗ ಸ್ಕೂಲ್ ಹೋಗ್ದೇನೆ ಮಕ್ಳು ಪಾಸ್ ಆದ್ರು 2 ವರ್ಷ. ಇವೆಲ್ಲ ಹೇಳ್ಬೇಕು, ಇವೆಲ್ಲ ಒಂಥರ ಅನುಭವ ಅಲ್ಲ ಶಂಕರಣ್ಣ, ಇದು ನಾವು ಕಣ್ಣಾರ ನೋಡಿದೀವಲ್ಲ, ನೋಡಿದ ಅನುಭವ. ಅಣ್ಣ ಮದ್ವೆಗಳು ಹೆಂಗಾದು, ಮನೆ ಮುಂದ್ ಚಪ್ರ ಹಾಕೊಂಡು ಆ ಕಾಲದಲ್ಲಿ ಮಾಡಾರಲ್ಲ, ಎಷ್ಟು ಜನ ಮನೆ ಹತ್ರದವ್ರು ಅಷ್ಟೇ ಜನ, 50 ಜನದೊಳಗ್ ಮದ್ವೆ, ಯಾವ ಡೆಕೋರೇಷನ್ ಇಲ್ಲ, ಫೋಟೋಶೂಟ್ ಇಲ್ಲ, ಯಾವ್ದು ಇಲ್ಲ, ಎಲ್ಲ ಲಿಮಿಟ್ ಮಾಡ್ಬಿಟ್ರಲ್ಲ. ಹಿಂಗೆ ಈ ತರದವೆಲ್ಲ ಅನುಭವಗಳು ಆಯ್ತಾ ಇರ್ಬೇಕು ಶಂಕರಣ. ಅನುಭವಗಳು ಆಗ್ಬೇಕು ಅಂತ ಅಂದ್ರೆ ನಾವು ತಿರುಗ್ಬೇಕು, ತಿರುಗ್ತಾ ಇರ್ಬೇಕು. ನೆಂಟರ ಮನೆ, ಸ್ನೇಹಿತರ ಮನೆ, ಬಂಧುಗಳ ಮನೆ, ಬಳಗದ ಮನೆ, ಎಲ್ಲ ಕಡೆ ತಿರುಗ್ಬೇಕು. ಹಂಗಂತ ಹೇಳ್ಬಿಟ್ಟು ದಿವಸ ಹೋಗಿ ಕೂತ್ಕೊಳ್ಳೋದಲ್ಲ ಅವ್ರ ಮನೇಲಿ, ಅವಾಗ ಅವಾಗ ಹೋಯ್ತಾ ಇರ್ಬೇಕು. ಅದಕ್ಕೆ ದೊಡ್ಡವ್ರು ಹೇಳೋದು, ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ ಕಾಣದೆ ಹೇಳೋರ. ಹೌದೌದು ಶಂಕರಣ್ಣ, ಅಣ್ಣ ಒಂದೇ ಹೋಗ್ಬಿಟ್ರೆ ಹಂಗೆ ನಮ್ಮನ್ನು ಕರ್ಕೊಂಡು ಹೋಗಿ ಕೇಳು. ಅದೇ ಎಲ್ಲ ಒಟ್ಟಿಗೆ ಹೋಗ್ಬೇಕು. ಏನ್ ಗೊತ್ತಾ, ಅಣ್ಣಿಂದು ದೂರಾಲೋಚನೆ, ನೀನ್ ದೂರಾಲೋಚನೆ ಮಾಡಬೇಡ ಅನಿತಕ್ಕ, ಹೆಂಗೆ ಅಂತ ಹೇಳ್ತೀನಿ ಕೇಳು. ಯಾಕೆಂದ್ರೆ ಅಲ್ಲ, ಯಾಕೆ ಅಂತಂದ್ರಿ ಅಣ್ಣಯ್ಯ, ಯಾಕೆ ಸ್ಟಾರ್ಟಿಂಗೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲ್ಲ ಅಂತಂದ್ರೆ, ಈಗ ನಿನ್ ಬಾಯ್ ಸರಿ ಇಲ್ಲ, ನನ್ ಕಣ್ ಸರಿ ಇಲ್ಲ, ಕೈ ಸರಿ ಇರಕ್ಕಲ್ಲ, ಅವನೇನೋ ತಿಳ್ಕೊತಿರ್ತಾನೆ, ಅವನೇನೋ ಮನ್ಸಿಗೆ ಹಾಕತಿರ್ತಾನೆ, ನಾವು ಕಟಾರ ಬಾಯ್ ಹಾಕೋದು ಅಥವಾ ಅಲ್ಲೇನೋ ಇಲ್ಲೇನೋ ಅವ್ನ ಮನ್ಸ್ ಕೆಡಿಸ್ಬಿಡೋದು. ಅದಕ್ಕೆ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಮೊದ್ಲು ಏನೈತೆ ಹೆಂಗೈತೆ, ಅದಕ್ಕೆ ಅವ್ನಿಗೆ ತಾಳ್ಮೆ ಅಂತ ಹೆಸರ ಇನ್ನೊಂದ್ ಅಣ್ಣಯ್ಯ. ಅದಕ್ಕೆ ಅವ್ನು ಫಸ್ಟ್ ಹೋಗಿ ಎಲ್ಲ ನೋಡ್ಕೊಬತ್ತಾನೆ, ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡ್ ಹೋಗಿ ಹೋಗ್ಬೇಕಲ್ಲ ಬಸ್ ಹೇಳ್ಕೊಂಡ್ ಹೋಗಿರ್ತಾನ, ಆಗ ನಾವು ಕೈ ಬಾಯಿ ಸ್ವಲ್ಪ ಕಟ್ಟಕೊಂಡ್ ಹೋಗಿರ್ತೀವ, ಆಗ ನೀಟಾಗಿ ನೋಡ್ಕೋತೀವಿ, ತಿಳ್ಕೊತೀವಿ. ಹಂಗಾಗಿ ಅಣ್ಣಯ್ಯ ಹೇಳ್ತಿರೋದ್ರಲ್ಲಿ, ಮಾತಾಡ್ತಿರೋದ್ರಲ್ಲಿ, ನೋಡೋದ್ರಲ್ಲಿ ಎಲ್ಲ ಅರ್ಥ ಐತಿ. ಇದು ಹೆಂಗೆ ಅಂದ್ರೆ ಶಂಕರಣ್ಣ, ಇವೆಲ್ಲ ಯಾಕೆ ಹೇಳ್ತೀನಿ ನಾನು ಅಂತ ಅಂದ್ರೆ, ಈಗ 5 ಬೆಳ್ಳು ಸಮ ಅಲ್ವಲ್ಲಪ್ಪ, ಹಂಗೆ ಪ್ರತಿಯೊಬ್ಬ ಮನುಷ್ಯನವೇ, ಅವನು ಮೇಲು ಅಲ್ಲ ಕೀಳು ಅಲ್ಲ, ಆಯ್ತಾ, ಪ್ರತಿಯೊಬ್ಬರಲ್ಲೂ ಏನಾರ ಒಂದ್ ಇದ್ದೇ ಇರ್ತದೆ. ಒಂದ್ ಒಳ್ಳೆ ಅಂಶಗಳು, ಕೆಟ್ಟ ಅಂಶಗಳು ಎರಡೂ ಇದ್ದೇ ಇರ್ತವೆ. ಒಂದೊಂದು ಈ ಇದು ಅಂತೀವಲ್ಲಪ್ಪ, ಎಂತದ ಪ್ರತಿಭೆ ಅಂತೀವಲ್ಲ, ಪ್ರತಿಭೆ, ಈಗ ನಂತ ಇರೋ ಪ್ರತಿಭೆ ನಿಂತ ಇರಕ್ ಸಾಧ್ಯ ಇಲ್ಲ, ನಿನ್ನ ಹತ್ರ ಇರೋದು ನಂತ ಇರಕ್ ಸಾಧ್ಯ ಇಲ್ಲ, ನಮ್ ಇಬ್ಬರ ತವಲು ಇರೋದು ಅನಿತಕ್ಕಂತ ಇರಕ್ ಸಾಧ್ಯ ಇಲ್ಲ. ಸುಪ್ತ ಪ್ರತಿಭೆ ಅದು ಗೊತ್ತಾಗಲ್ಲ, ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬಿಡ್ತಾನೆ. ಹಂಗೆ ಇದ್ ಹೆಂಗೆ ಅಂತ ಅಂದ್ರೆ, ಪ್ರತಿಯೊಬ್ಬರಲ್ಲೂ ಒಂದ್ ಪ್ರತಿಭೆ ಅನ್ನೋದಿರ್ತದೆ, ಅದು ನಮಗೆ ಗೊತ್ತಾಗಬೇಕು, ಅರಿವಾಗಬೇಕು ಅಂತ ಅಂತ ಅಂದ್ರೆ, ನಾನು ನಿನ್ ಜೊತೆ ಮಾತಾಡ್ಬೇಕು, ನೀನು ನನ್ ಜೊತೆ ಮಾತಾಡ್ಬೇಕು, ಅನಿತಕ್ಕ ನಮ್ ಜೊತೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ದಾಗ ಮಾತ್ರ ನನ್ನ ಪ್ರತಿಭೆ ಏನು ಅಂತ ಅವಳಿಗೆ ಗೊತ್ತಾಯ್ತದೆ, ಅವಳದೇನು ಅಂತ ನಿನಗೆ ಗೊತ್ತಾಯ್ತದೆ. ಸಮಯ ಬರಬೇಕು, ಆ ಸಮಯ ಬಂದಾಗ ಕರೆಕ್ಟ್ ಆಗಿ ಮಾತಾಡಿ ನಮ್ ಪ್ರತಿಭೆನ ತೋರಿಸಬೇಕು. ಅದಕ್ಕೆ ಹೇಳಿದ್ ಕಮ್ಯುನಿಕೇಶನ್ ಆಗ್ಬೇಕು ಇದು ಅಂತವ. ಅದಕ್ಕೆ ಇದೆಲ್ಲನು ಮುಂದಾಲೋಚನೆ ಇಟ್ಕೊಂಡಯ್ಯ, ಇವತ್ತು ನಮ್ಮ ಮಂತ್ರಿಗಳು ಇವತ್ತು ಅಲ್ಲಿಗೆ ಹೋಗಿರೋದು ಶಂಕರಣ್ಣ, ಇಸ್ರೇಲ್ಗೆ, ಇಸ್ರೇಲ್ ದೇಶಕ್ಕೆ ಹೋಗಿರೋದು. ಇಸ್ರೇಲ್ ದೇಶಕ್ಕೆ ಹೋಗ್ಬಿಟ್ಟು ಈಗ ಅಲ್ಲಿ ಏನೇನು ಹೊಸ ಹೊಸ ತಂತ್ರಜ್ಞಾನ ಬಂದೈತೆ. ಈಗ ಅವರು ಈ ಹನಿ ನೀರಾವರಿ ಇವೆಲ್ಲ ಕಂಡಿಡಿದು ಆಗ್ಲೇ ಒಂದು 20-30 ವರ್ಷ ಆಯ್ತು, 20-30 ವರ್ಷದ ಹಿಂದೆನೆ ಅವರು ಅವೆಲ್ಲ ಕಂಡಿಡಿದ್ರು. ಇವತ್ತು ಹೆಂಗೆ ಅಂತ ಅಂತ ಅಂದ್ರೆ, ಈ ಹನಿ ನೀರು ಬಿಡ್ತೀವಲ್ಲಪ್ಪ ಬುಡಕ್ಕೆ, ಅದು ವೇಸ್ಟ್ ಅಂತ ಅಂತಾರ ಅವರು. ಡೈರೆಕ್ಟ್ ಆಗಿ ಬೇರೆ ಕೊಟ್ಬಿಡೋದು ಅಂತ, ಡೈರೆಕ್ಟ್ ಆಗಿ ಬೇರೆ ಕೊಟ್ಬಿಡೋದು, ಇಂಜೆಕ್ಷನ್ ಮಾಡೋದ, ಇಂಜೆಕ್ಷನ್ ಮಾಡೋದು ಅಂತ ಅಲ್ಲ, ನಾವು ಡ್ರಿಪ್ಸ್ ಹಾಕತ್ತೀವಲ್ಲಪ್ಪ ಆತರ ಡೈರೆಕ್ಟ್ ಆಗಿ ಬೇರೆ ಕೊಟ್ಬಿಡೋದು. ಹನಿ ನೀರಾವರಿಗಿಂತ ಇನ್ನ ನೀರು ಉಳಿಸಬಹುದು. ಅದಕ್ಕೆ ಈಗ ಒಂದ್ ದಿವಸಕ್ಕೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕೋದು, ಒಂದ್ ದಿವಸಕ್ಕೆ ಅಷ್ಟೇ ಕೊಡೋದು. ಇವತ್ತು ಯಾವ್ದೋ ಒಂದ್ ಗಿಡಕ್ಕೆ ಇವತ್ತು ಒಂದ್ ದಿವಸಕ್ಕೆ 1 ಲೀಟರ್ ಬೇಕು ಅಂದ್ರೆ 1 ಲೀಟರ್ ಕೊಡೋದು, ನಾಳೆ ಮತ್ತೆ 1 ಲೀಟರ್ ಕೊಡೋದು. ಈಗ ನಾವು ಅದು ತೊಟ್ಟಿಗ್ತದಲ್ಲ ಅದ್ ಬಿಟ್ಬಿಟ್ರೆ ನಿನ್ ಹೆಚ್ಚು ಕಮ್ಮಿ ಒಂದು ಗಂಟೆಗೆ ಒಂದ್ 8-10 ಲೀಟರ್ ಹೋಗ್ಬಿಡ್ತದೆ ತೊಟ್ಟಿಕ್ಕಿದ್ರು ಕೂಡ. ಹಂಗೆ ಇದನ್ನ ಲೆಕ್ಕಾಚಾರ ಮಾಡಿ ಹೊಸ ಹೊಸದ ಸಿಕ್ಕಾಪಟ್ಟೆ ಕಂಡಿದ್ ಬಿಟ್ರು ಅಂತವ್ರು. ಈಗ ಅದಕ್ಕೆ ನಮ್ಮ ಇವ್ರ ಮಂತ್ರಿಗಳು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನಾಗೈತೆ ಅದೆಲ್ಲ ತಿಳ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡ್ತಾರೆ. ಇಂಥದೊಂದು ಏನಾದ್ರು ತಂತ್ರಜ್ಞಾನ ನಮ್ಮ ದೇಶಕ್ಕೆ ಅನುಕೂಲ ಆಗ ಅಂತದಿದ್ರೆ ಅದನ್ನ ನಮಗ್ ಕೊಡಿ, ನಮ್ಮಲ್ಲಿರೋ ಅಂತದ್ ನಿಮಗ್ ಕೊಡ್ತೀವಿ. ಹಿಂಗೆ ಕೊಡೋದು ಕೊಳ್ಳೋದು ಮಾಡ್ಕೊಳ್ಳೋದು, ನಾವು ಕೊಡೋದು ಕೊಟ್ಕೊಂಡು ಮಾಡ್ಕೊಂಡು ನೀವು ಅಭಿವೃದ್ಧಿ ಆಗ್ಬೇಕು, ನಾವು ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಇದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬಂದವ್ರೆ ಶಂಕರಣ್ಣ. ಏನೇನು ತಿಳ್ಕೊಂಡ್ ಬಂದವ್ರೆ, ಏನೇನು ಒಪ್ಪಂದ ಮಾಡ್ಕೊಂಡ್ ಬಂದವ್ರೆ, ಇನ್ನು ಗೊತ್ತಾಗಿಲ್ಲ ನನ್ಗೆ ಅವೆಲ್ಲವ ಎಲ್ಲ ನಿಧಾನಕ್ಕೆ ಗೊತ್ತಾಯ್ತಾ ಹೋಯ್ತದೆ. ಹೊಸ ವಿಷಯ ಗೊತ್ತಾದಾಗೆಲ್ಲ ನಂಗು ಸಂಕ್ರಣಗೂ ತಿಳ್ಸಪ್ಪ. ಏ ಹೇಳ್ತೀನಿ ಅವೆಲ್ಲ ಹೇಳ್ತೀನಿ ಗೊತ್ತವಲ್ಲ, ಬಂದ ಟೈಮ್ ಅಲ್ಲಿ ಅವೆಲ್ಲ ಹೇಳ್ತೀನಿ ಶಂಕರಣ್ಣ. ಈಗ ಇನ್ನೊಂದೇನು ಅಂತಂದ್ರೆ, ನಾನು ಆಗ್ಲಿಂದ ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ. ಈಗ ನೀನು ಆಕಾಶನೆ ನೋಡ್ಕೊಂಡು ಓಡ್ತಾ ಇದ್ದಿದ್ ನೋಡಿದ್ರೆ ನಿಂಗೆ ಮೇಲ್ಗಡೆಯಿಂದ ಏನಾದ್ರು ಇನ್ನಾರು ವಿಚಾರ ಸಿಗ್ತದ ಅಥವಾ ಹೋಯ್ತವ್ರ ಬತ್ತವ್ರ ಇನ್ಯಾರು ಹೊರಗಡೆ ದೇಶಕ್ಕೆ ಹೋಯ್ತವ್ರ ಹೊರ ರಾಜ್ಯಕ್ಕೆ ಹೋಯ್ತವ್ರ ಅಂತ ನೋಡ್ಕೊಂಡ್ ಏನಾರು ಹೋಯ್ತಿದ್ದೋ ಏನೋ. ಆದ್ರೆ ನೋಡು, ನಿನಗೆ ವಿರುದ್ಧವಾಗಿ ನಮ್ಮ ಮನೆ ತಕ್ಕ ಕಣ್ಣು ಕೆಳಕೆ ಬಿಟ್ಕೊಂಡು ಸೆರಗ್ನ ಕೈಲಿ ಹಿಡ್ಕೊಬಿಟ್ಟು ಆ ಕ್ಯಾನೂನ್ ಹಿಡ್ಕೊಂಡು ಎಲ್ಲಿ ಬಿದ್ದನೋ ಅಂತವ ದಾಪಕಾಲ ಹಾಕೊಂಡು ದಾಟ್ಕೊಂಡು ಹೋಯ್ತಿದ್ಲು. ಎಷ್ಟೇ ಆದ್ರೂ ದನ ಕಟ್ಟಿರೋಳಲ್ವಾ ಪತ್ತಿ ಸರಿಯಾಗಿ ಕರ ಬಿಟ್ಕೊಳ್ಳಲ್ಲ ಅಂದ್ರೆ ಡೈರಿಗೆ ಹಾಲಾಕದ್ ಬೇಡ್ವಾ? ಆಮೇಲೆ ನಾನ್ ಬೆಣ್ಣೆ ಕೊಡಕ್ ಬೇರೆ ಒಪ್ಕೊಂಡಿದೀನಿ ಅಣ್ಣೆ, ಹಿಂಗೆ ತಿಂಗ್ಳಿಗೆ ಒಂದ್ ಸೇರ್ ಬೆಣ್ಣೆ ಕೊಡ್ತೀನಿ ಅವೆಲ್ಲ ಮತ್ತೆ ಹೆಂಗ್ ಬರ್ತದೆ ಹೇಳೋ ನೀನು? ಅಣ್ಣ ಆಗ್ಲೇ ಏನೋ ನನ್ಗೆ ಯಾಕೋ ಏನೋ ಹೇಳಕ್ ಬಂದ ಸುಮ್ನ ಬಿಟ್ಟು ಅದೇನೋ ಬೈಯಂಗಿದ್ರೆ ಬೌದ್ಬಿಡು, ಆದ್ರೆ ನೀನು ಒಂಥರ ಸಿಟ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಮ್ಗೆ ಒಂಥರ ಬೇಸರ ಆಯ್ತು. ನಿನಗ್ ಬಯ್ಯ ಅಂತದ್ ಏನಿರುತ್ತೆ ಶಂಕರಣ್ಣ, ಯಾಕೆ ಬೈಬೇಕು? ಈಗ ಒಬ್ಬರಿಗೆ ಅನ್ಯಾಯವಾಗ ನಾನು ಏನು ಹೇಳಕ್ ಹೋಗಲ್ಲ ಅಂದ್ರೆ, ಅನ್ಯಾಯವಾದ ಏನು ಹೇಳಕ್ ಹೋಗಲ್ಲ ಅಂದ್ರೆ ನನಗೆ ಏನೋ ಅನ್ಯಾಯ ಮಾಡಿದೀನಿ ಅಂತ ಹೇಳ್ತಾ ನಾನು ಸುಮ್ಮನೆ ಮಾತಾಡಕ್ಕಿಲ್ಲ ಅಂತ ಹೇಳ್ತಾ ಇದೀನಿ. ಈಗ ಏನ್ ಆಕಾಶ ನೋಡ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತದ ಹೇಳ್ತಿದ್ಯಲ್ಲ ನೋಡಿ. ಇದು ಈ ವಿಚಾರ ಮಾತಾಡಿದ್ರೆ ಗೊತ್ತಾಗಲ್ಲ ಶಂಕರಣ್ಣ ಹೆಂಗೆ ಅಂತ ಅಂದ್ರೆ, ನನ್ನ ಸ್ನೇಹಿತ ಒಬ್ಬಿದ್ದ, ಅವ್ನ್ ಮನೆ ಕೆಳವಾಗ ಬೆಳಗ್ಗೆಲ್ಲ ಅಡ್ಡಾಡನು, ಸಿನಿಮಾ ನೋಡೋನು, ಅದೆಲ್ಲ ಪಾರ್ಕ್ ಹೋಗನು, ಅದಕ್ಕೆ ಹೋಗನು, ಇದಕ್ಕೆ ಹೋಗನು, ರಾತ್ರಿ ಹೊತ್ತು ಬಂದ್ಬಿಟ್ಟು ಪುಸ್ತಕ ತಂದ್ಬಿಟ್ಟು ತಲೆ ದಿಂಬಿತ್ತವ್ರು ಇಟ್ಕೊಂಡು ಮಲ್ಕೊಳ್ಳೋನು. ಏನ್ ರಾತ್ರಿ ಟೈಪ್ ಆಯ್ತದೇನೋ ಅನ್ನವೇನ ನನಗೆ, ಅವನು ಹಂಗೆ ಅನ್ಕೊಬಿಟ್ಟಿದ್ದ, ಇಟ್ಕೊಬಿಟ್ರು ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇಟ್ಕೊಬಿಟ್ರು ಬರಕಲ್ಲ, ಓದ್ಬೇಕು, ಓದಿದ್ರು ಬರ್ತದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಓದಿದ್ದೆಲ್ಲ ಅವನ್ ಹೇಳ್ಕೊಟ್ಟು ಅವನು ಪಾಸ್ ಆದ ನಾನು ಪಾಸ್ ಆದ ಆಮೇಲೆ ಅದ್ ಬೇರೆ ಪ್ರಶ್ನೆ. ಆಮೇಲೆ ಅಣ್ಣ ಇನ್ನೊಂದ್ ವಿಚಾರ ಹೇಳ್ತು ಅಣ್ಣಯ್ಯ, ಹಾಸನದಲ್ಲೂ ಸೇಬ್ ಬೆಳಿಬಹುದು ಅಂತೇಳಿ. ಅಣ್ಣಯ್ಯ ತುಮಕೂರು ಜಿಲ್ಲೆ ಶಿರಾದಲ್ಲಿ ಒಬ್ರು ಬೆಳೆದವ್ರಂತೆ, ಯಾವಾಗ ಬಿಡುವಾದಾಗ ಹೋಗ್ಬರೋಣೇನು? ಹೋಗ್ಬರೋಣ. ಸೇಬ್ ಅಷ್ಟು ಚೆನ್ನಾಗಿ ಬಂದೈತಂತೆ ಶಂಕರಣ್ಣ. ಶಿರಾದಲ್ಲಿ ಬೆಳೆದವ್ರೆ, ತುಮಕೂರಲ್ಲಿ ಬೆಳೆದವ್ರೆ, ಚಿತ್ರದುರ್ಗದಲ್ಲಿ ಬೆಳೆದವ್ರೆ, ಚಳ್ಳಕೆರೆ ಚಳ್ಳಕೆರೆಯಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳೋ ಅಂತ ಒಂದು ಜಾಗ ಅದು ಸ್ಟೇಟ್ ಅಲ್ಲಿ. ಅಲ್ಲೂ ಕೂಡ ಅಂತ ಅಂದ್ರೆ ಹೆಂಗ್ ಪ್ರಯೋಗಶೀಲರಾಗಿರ್ತಾರೆ ನಮ್ ಜನ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಶಂಕರಣ್ಣ. ನಾವು ಯಾವಾಗ್ಲೂ ಪ್ರಯೋಗಶೀಲರಾಗಿರ್ಬೇಕು. ಪ್ರಯೋಗಶೀಲರಾಗಿ ಹೊಸದ್ ಏನಾದ್ರು ಮಾಡ್ತಾ ಇದ್ರೆ ನಾವು ಮುಂದುವರಿಬಹುದು. ಅಂದ್ರೆ ಹೊಸ ಹೊಸ ಇನ್ವಿಟೇಷನ್ ಮಾಡ್ತಿರ್ಬೇಕು, ಮಾಡ್ತಿರ್ಬೇಕು. ಇಲ್ಲ ಬರೀ ನಾನು ಹುಳ್ಳಿನೇ ಬೆಳಿತೀನಿ ರಾಗಿನೇ ಬೆಳಿತೀನಿ ಅಂತ ಹಾಕೊಂಡ್ರೆ ಮುದ್ದೆ ಉಂಡ್ಕೊಂಡು ಮಲ್ಲಿರ್ಬೇಕಾಯ್ತು. ಅಣ್ಣ ಇನ್ನೊಂದ್ ವಿಚಾರ, ನೀ ಯಾವಾಗ್ಲೂ ಹೇಳ್ದಲ್ಲ ಕಾಶ್ಮೀರ ಆಪಲ್ ಕಾಶ್ಮೀರ ಆಪಲ್ ಅಂತ ನಾವು ತಿಂತಿದ್ವು, ಇನ್ಮೇಲೆ ನಾವು ಹಾಸನ ಆಪಲ್ ತುಮಕೂರು ಆಪಲ್ ಸರಿ. ನೀವೀಗ ಬರೀ ಸೇಬು ಸೇಬು ಅಂತಿದ್ರಲ್ಲ, ಈಗ ನನಗೆ ಒಂದು ವಿಚಾರ ಯಾಕೋ ಮನ್ಸಿಗೆ ಬಹಳ ಹೊಕ್ಕ ಬಿಡ್ತೋಣೆ. ಈಗ ಇರೋದು ಬೇಸಿಗೆ ಆಯ್ತಾ, ಈ ಬೇಸಿಗೆ ಟೈಮ್ನಾಗೆ ಏನ್ ಕೃಷಿ ನೋಡಕ್ಕೆ ನಮ್ಮ ಮಂತ್ರಿಗಳು ಆ ದೇಶಕ್ಕೆ ಹೋದ್ರು ಅಂತ ಅರ್ಥ ಆಗ್ಲಿಲ್ಲ ಕಣಪ್ಪ. ಈಗ ಬೇಸಿಗೆಲೆ ಹೋಗ್ಬೇಕು ಯಾಕೆ ಅಂತ ಅಂತ ಅಂದ್ರೆ, ಈಗ ಮಳೆಗಾಲದಲ್ಲಿ ಏನ್ ತಗೊಂಡೋಗ್ ಚೆಲ್ಲು ಬಂದ್ಬಿಡ್ತದ ಆಯ್ತಾ, ಏನ್ ತಗೊಂಡೋಗ್ ಚೆಲ್ಲು, ಏನೇನು ಮಾಡಬೇಕಾಗಿಲ್ಲ, ಕಳೆ ತೆಗಿಯಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಬಂದ್ಬಿಡ್ತದೆ. ಈ ಬೇಸಿಗೆಯಲ್ಲಿ ಇವತ್ತ ಏನಾರೋ ಒಂಚೂರು ಹಸಿರು ಕಾಣ್ತು ಅಂತ ಅಂದ್ರೆ ಏನಾರೋ ಮಾಡವನೇ ಶಂಕರಣ್ಣ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಅಂದ್ರೆ ಬೇಸಿಗೆಯಲ್ಲಿ ಬಡ್ಬಡ್ ಬಿದ್ದಿತ್ತು ಅಂತ ಅಂತಂದ್ರೆ ಬಿಡಿ ಏನು ಮಾಡಿಲ್ಲ ಅಂತ ಹೇಳಿ ಅಂತ ಅಂದ್ರೆ ಈ ಟೈಮಲ್ಲಿ ನೋಡ್ಬೇಕು. ಆಮೇಲೆ ಬೇಸಿಗೆ ಮಳೆಗಾಲ ಚಳಿಗಾಲ ಅಂತ ಕೂತ್ಕೊಂಡ್ರೆ ಹಾಕಿಲ್ಲ ಶಂಕರಣ್ಣ. ಇವತ್ತು ಪ್ರತಿಯೊಂದು ಕಾಲದಲ್ಲೂ ಇದು ದುಡಿಯಾ ಅಂತ ಒಂದು ಕಾಲ ಬಂದ್ಬಿಟ್ಟೈತೆ. ಅಂದ್ರೆ ಸದಾ ಮೈಕ್ ಕೊಡಕಂದು ಗಟ್ಟಿಯಾಗಿ ನಿಂತಿರ್ಬೇಕು, ಏನ್ ಕೆಲಸ ಮಾಡಕ್ ರೆಡಿ ಆಗಿದೀವಿ ಅಂತವ ರೆಡಿ ಆಗಿರ್ಬೇಕು. ಈಗ ನೋಡು ಹಿಂದೆಲ್ಲವ, ಹಿಂದೆ ಅಂದ್ರೆ ಬಾರಿ ಹಿಂದಕ್ ಹೋಗೋದ್ ಬೇಡ, ಒಂದ್ 20-25 ವರ್ಷ ಹಿಂದಕ್ ಹೋಗ್ ನೀನು ಆಯ್ತಾ. ಅವಾಗೆಲ್ಲ ನೋಡು ಆಫೀಸು ದುಡಿಮೆ ಕೆಲಸ ಅಂತ ಅಂದ್ರೆ ಬೆಳಗ್ಗೆ 9:00 ಸಾಯಂಕಾಲ 5:00 ಐದು ಗಂಟೆ ಮೇಲೆ ಎಲ್ಲ ಫ್ರೀ ಆಗ್ಬಿಡೋರು ಆಯ್ತಾ. 7:30-8 ಮನೇಲಿರೋರು 9:00 ಊಟ ಮಾಡಿ ಮಲಗಿರೋರು ಆಯ್ತಾ. ಇನ್ ಬೆಳಗ್ಗೆ ಅವ್ರು 9:00 ಹೋಗ್ಬೇಕು ಅಂತ ಅಂದ್ರೆ ಬೆಳಗ್ಗೆ 5:00-6:00 ಎದ್ಬಿಟ್ಟು ಅವ್ರದ್ದೇನೇನು ಭಂಗ ಇರ್ತಾವ ಅವೆಲ್ಲ ಮುಗಿಸ್ಕೊಂಡು ಅವ್ರ ಪಾಡ್ಗ ಅವ್ರು ಹೋಗೋರು. ಈಗ ಹಂಗಲ್ಲ, 24/7 ಅಷ್ಟೊತ್ತು ದುಡಿಯದೆ ಈಗ ಅಂದ್ರೆ ಏನು ರೆಸ್ಟ್ಲೆಸ್ ರೆಸ್ಟ್ಲೆಸ್ ಅಂತ ಅಂದ್ರೆ ಯಾವಾಗೆಲ್ಲವ ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ 9:00-5:00 ಅಷ್ಟೇ ಇರ್ತಾ ಇತ್ತು. ಈಗೆಲ್ಲ ಶಿಫ್ಟ್ ಮಾಡ್ಕೊಬಿಟ್ಟವ್ರೆ, ಬೆಳಗ್ಗೆ 5:00-12:00 ಒಂದ್ ಶಿಫ್ಟ್, 12:00-5:00 ಒಂದ್ ಶಿಫ್ಟ್, ರಾತ್ರಿ 5:00-11:00 ಒಂದ್ ಶಿಫ್ಟ್, 11:00 ಬೆಳಗ್ಗೆ ಬೆಳಕರೆವರೆಗೂ ಒಂದ್ ಶಿಫ್ಟ್. ಒಟ್ಟಾರೆ ಅವಿರತವಾಗಿ ದುಡಿತಾನೆ ಇರೋದು, ದುಡಿತಾನೆ ಸ್ವಲ್ಪ ಸ್ವಲ್ಪ ಸಮಯ ಬಿಡುವಿರ್ತದೆ. ಹಂಗಾಗಿ ನಾವು ಮಳೆಗಾಲ ಚಳಿಗಾಲ ಅಂತ ಕೂತ್ಕೊಳ್ಳಂಗೆ ಇಲ್ಲ. ಈಗ ನಮ್ಗೆ ಟೈಮ್ ಎಲ್ಲೆಲ್ಲಿ ಸಿಗ್ತದ ದುಡಿತಾ ಇರ್ಬೇಕಷ್ಟೇ. ಹಂಗಾಗಿ ಇವತ್ತು ಅಲ್ಲಿಗೆ ಹೋಗವ್ರೆ, ಈಗ ಬೇಸಿಗೆನೂ ಬಾರಿ ಜಾಸ್ತಿ ಆಯ್ತು ನೀನ್ ಹೇಳಂಗೆ, ಸಿಕ್ಕಾಪಟ್ಟೆ ಬಿಸಿಲು, ಬಾರಿ ಕೇರ್ಫುಲ್ ಆಗಿರ್ಬೇಕಂತ ಇತ್ತೀಚೆಗೆ. ಯಾಕೆ ಅಂತ ಅಂತಂದ್ರೆ ಇದು ಬಾರಿ ತೊಂದರೆ ಮಾಡ್ಬಿಡ್ತದಂತೆ ಶಂಕರಣ್ಣ ಒಂದೊಂದ್ಸರಿಯ. ಅಲ್ಲ ಅದು ತೊಂದರೆ ಮಾಡ್ತದೆ ಅಂತಂತೀಯ ಹೇಳ್ತೀಯಲ್ಲ, ಈಗ ಈ ಬಿಸಿಲು ಜಳಕ್ಕೆ ಜ್ವರ ಬತ್ತದು, ಕೆಮ್ಮ ಬತ್ತದು, ಶೀತ ಇರ್ತದೆ, ಏನ್ ಮತ್ ಚಾಲ್ದಿದ್ದಕ್ಕೆ ಈಗ ಆಗೊಮ್ಮೆಗೊಮ್ಮೆ 2 ದಿನಕ್ಕೆ 3 ದಿನಕ್ಕೆ ಮಳೆ ಬೇರೆ ಬತ್ತಾಯ್ತಾ. ಅದಕ್ಕೆ ನಾನ್ ಅನ್ಕೊಳ್ಳೋದು ಒಸಿ ತಂಪಾಗಂಗ್ ಇರ್ಬೇಕು ಅನ್ನೋದಾದ್ರೆ, ಈಗ ಅನಿತಕ್ಕ ಈಗ ಡೈರಿಗೆ ಹಾಲಾಗಿ ಬಂದ ತಕ್ಷಣನೇ ಮಜ್ಜಿಗೆ ಕೊಟ್ಬಿಡ್ಬೇಕು. ನೀನು ನೋಡ್ಕೊಂಡು ಆ ಸರಿಗೆ ನಿಧಾನಕ್ಕೆ ಕ್ಯಾನೆಟ್ ಕನ್ನಡಿ ನಾವಿಲ್ ಮನೆ ತನಕ ಕಾಯ್ತಿರ್ತೇವೆ, ಬಂದ ತಕ್ಷಣ ಮಜ್ಜಿಗೆ ಕೊಡು. ಶಂಕರಣ್ಣ ಮಧ್ಯಾಹ್ನಕ್ಕೆ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬರ್ರಿ ಇಬ್ರಿಗೂ ಹಾಕಿ ಕೊಡ್ತೀನಂತೆ. ಸರಿ ಸರಿ ಆಯ್ತು. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಮತ್ತು ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು, ಎಂಜಿ ರಸ್ತೆ, ಹಾಸನ. ಇಲ್ಲಿ ದಿನಾಂಕ 14/5/2022 14/6/2022 ರಿಯಾಯಿತಿ ದರದಲ್ಲಿ ಸಿಇಟಿ ಮತ್ತು ನೀಟ್ ತರಬೇತಿಯನ್ನ ನೀಡಲಾಗುತ್ತಿದೆ. ಇದರ ಉಪಯೋಗವನ್ನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ 9141869285. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9141869285. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने किया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. हवामान वरदी. हवामान इलाखेय स्थळीय हवामान सूचनेयंते ಇಂದು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಒಂದೆರಡು ಬಾರಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ದಿನದ ಗರಿಷ್ಠ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಹವಾಮಾನ ವರದಿ ಕೇಳಿದಿರಿ. Wow. ಇದು ಇಂದಿನ ಕಿಸಾನ್ವಾಣಿ. ನಾಳಿನ ಕಿಸಾನ್ವಾಣಿಯಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು ಕೇಳುಗರೆ, ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಂಎ ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ 12 ಚಿನ್ನದ ಪದಕ ಪಡೆದು ಪ್ರಥಮ ಶ್ರೇಣಿ ಗಳಿಸಿದ ರಾಯಚೂರಿನ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಎಲ್ ಗಣದಾಳ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ ಹೂಗಾರ. ಅನಂತರ ಸ್ವರಚಿತ ಕವನ ವಾಚನ ನಾಗರಾಜ್ ಪೂಜಾರ ಅವರಿಂದ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ಕಾರ್ಯಕ್ರಮ ರೈತರಿಗೆ ಸಲಹೆ. 7:15